ਸਤਨਾਮ ਸ੍ਰੀ ਵਾਹਿਗੁਰੂ ਸਾਹਿਬਾ ਜੀ ਤਨਾਸਰੀ ਤਾਰੇ ಜನಕ ಜದನ ಕರ ಕಾಲ ಸಂತಾಯ ಮರಣ ಲಾಯ ಮಂಡಳ ಮಹಾಯ ಜನಮ ಪದಾರಥ ದುಬದಾ ಖೋವಾ ಆಪನ ಚೀನ ಬ್ರಹ್ಮ ಬ್ರಹ್ಮ ರೋವಾ ಕಹತ ಪಡತ ಸುಣತ ಏಕ ತೀರಜ ತರಮ ತರಣಿ ತರತೀಕ ಜಾತ ಸಾತ ಸಂಯಮ ಹೃದಯ ಸಮಾಯ ಚೌಥಿ ಪಾದಕ ಜೀವನ ಪತಿಯಾಯ ಸಾಚಿ ನಿರ್ಮಲ ಮಲನ ಗುರುತ ಶಬದ ಪರಮ ಸೂರತ ಮೂರತ ಆರ್ಯರೂಪ ನಾನಕ ಜಚ್ಚ ಸಾಚ ಸ್ವರೂಪ ಸಾಚಿ ನಿರ್ಮಲ ಗುರುತ ಶಬದ ಪರಮ ಪೌಪಕ ಸೂರತ ನೂರತ ಆಗನೂಪ ನಾನಕ ಜಚ್ಚ ಸಾಚ ಸ್ವರೂಪ ವಾಹಿಗುರು ಜೀ ಕೀ ಫತೇ ತನಾಸರೀ ಮಹಲಾ ಪಹಲಾ ಘರ ದೂಜಾ ಅಷ್ಟಪದಿಯಾ ಏಕ ಓಂಕಾರ ಸತಿಗುರ ಪ್ರಸಾದ ಗುರ ಸಾಗರ ರತನೀ ಘರ ಪೂರೇ ಅಮೃತ ಸಂತ ಚುಗ ಹೈ ನಹಿ ದೂರೇ ಹರ ರಸ ಚೋಗ ಚುಗ ಹೈ ಪ್ರಭ ಭಾವ ಸರ್ವರ್ಮನ ಹಂಸ ಪ್ರಾಣ ಪತ ಪಾವ